50 languages. 30 30 في المطعم اثنان. ಫಲಹಾರ ಮಂದಿರದಲ್ಲಿ ಎರಡು. من فضلك عصير التفاح. ದಯವಿಟ್ಟು ಒಂದು ಸೇಬಿನ ರಸ ಕೊಡಿ. من فضلك عصير الليمون. ದಯವಿಟ್ಟು ಒಂದು ನಿಂಬೆ ಹಣ್ಣಿನ ರಸ ಕೊಡಿ. من فضلك عصير البندورة. ದಯವಿಟ್ಟು ಒಂದು ಟೊಮ್ಯಾಟೊ ರಸ ಕೊಡಿ. من فضلك كأس نبيذ أحمر. ನನಗೆ ಒಂದು ಲೋಟ ಕೆಂಪು ವೈನ್ ಬೇಕಾಗಿತ್ತು. من فضلك كأس نبيذ أبيض. ನನಗೆ ಒಂದು ಲೋಟ ಬಿಳಿ ವೈನ್ ಬೇಕಾಗಿತ್ತು. من فضلك زجاجة شامبانيا. ನನಗೆ ಒಂದು ಸೀಸೆ ಶಾಂಪೇನ್ ಬೇಕಾಗಿತ್ತು. هل تحب السمك؟ ನಿನಗೆ ಮೀನು ಇಷ್ಟವೇ? هل تحب لحم البقر؟ ನಿನಗೆ ಗೋಮಾಂಸ ಇಷ್ಟವೇ? هل تحب لحم الخنزير؟ ನಿನಗೆ ಹಂದಿ ಮಾಂಸ ಇಷ್ಟವೇ? أريد شيئا بدون لحم. ನನಗೆ ಮಾಂಸ ಇಲ್ಲದಿರುವ ತಿನಿಸು ಬೇಕು. أريد طبق خضروات مشكلة. ನನಗೆ ಒಂದು ತಟ್ಟೆ ಹಸಿ ತರಕಾರಿಗಳು ಬೇಕು. أريد شيئا على وجه السرعة. ನನಗೆ ಏನಾದರೂ ಪರವಾಗಿಲ್ಲ, ಆದರೆ ತುಂಬಾ ಸಮಯ ಕಾಯಲಾರೆ. هل تريده مع الأرز؟ ನಿಮಗೆ ಅದು ಅನ್ನದೊಡನೆ ಬೇಕೆ? هل تحبه مع المعكرونة؟ ನಿಮಗೆ ಅದು ಪಾಸ್ತಾದೊಂದಿಗೆ ಬೇಕೆ? هل تريده مع البطاطا؟ ನಿಮಗೆ ಅದು ಆಲೂಗೆಡ್ಡೆಯೊಡನೆ ಬೇಕೆ? لا أستسيغ هذا الطعام. ಇದು ನನಗೆ ರುಚಿಸುತ್ತಿಲ್ಲ. الطعام بارد. ಈ ಊಟ ತಣ್ಣಗಿದೆ. لم أطلب ذلك. ಇದನ್ನು ನಾನು ಕೇಳಿರಲಿಲ್ಲ.